ಇವೆಲ್ಲವನ್ನು ಗಮನಿಸಬೇಕು ಹೇಗೆ? ಹೌದು ಸರ್, ಇದು ಒಂದು ಪ್ರಮುಖವಾದ ಅಂಶ. ಒಂದು ಸೂಕ್ತ ವಲಯಕ್ಕೆ, ಯಾವುದೇ ಒಂದು ಕೃಷಿ ವಲಯಕ್ಕೆ ಒಂದು ಸೂಕ್ತವಾದ ಪ್ರಭೇದವನ್ನು ಆರಿಸುವುದರಲ್ಲಿ ಬಹು ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ಯಾವುದೇ ಒಂದು ಬಹು ಉಪಯೋಗಿ ಮರಗಳನ್ನು ಕೃಷಿ ಅರಣ್ಯದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಆ ಮರವು ಸುಲಭವಾಗಿ ಬೆಳೆದು ಸ್ಥಿರಗೊಳ್ಳುವಂತಿರಬೇಕು ಆ ಒಂದು ಕೃಷಿ ವಲಯಕ್ಕೆ, ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದು ಚಿಗುರುವಂತಿರಬೇಕು, ಉತ್ತಮವಾದ ಮಾರಾಟ ಬೆಲೆ ಸಿಗುವಂತಿರಬೇಕು, ಹೆಚ್ಚಿನ ಇಳುವರಿ ಕೊಡುವಂತಿರಬೇಕು. ಜೊತೆಗೆ ಈ ಬಹು ಉಪಯೋಗಿ ಮರಗಳಾಗಿರಬೇಕು, ಒಂದಕ್ಕಿಂತ ಹೆಚ್ಚು ಉಪಯೋಗ ಆಗಿರಬೇಕು. ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಎಂತ ಸಸ್ಯಗಳು ಆಗಬಹುದು? ನಮಗೆ ಈ ಗುಡ್ಡಗಾಡು ಕರಾವಳಿ ಪ್ರದೇಶಕ್ಕೆ ಬಂದ್ರೆ ನಮಗೆ ಈ ತೇಗ, ಮತ್ತಿ, ನಂದಿ, ಹೊನ್ನೆ, ನಲ್ಲಿ, ಹಲಸು, ಹೆಬ್ಬಲಸು, ಗೋಡಂಬಿ, ಸುರಗಿ, ಸೀಮೆ ತಂಗಡಿ ಇತ್ಯಾದಿ ನಾವು ಈ ಒಂದು ಕರಾವಳಿ ಹಾಗೂ ಗುಡ್ಡ ವಲಯಕ್ಕೆ ನಾವು ಸೂಕ್ತ ಪ್ರಭೇದವನ್ನು ಆಯ್ಕೆ ಮಾಡ್ಕೋಬೇಕು. ಕೆಲವೊಂದಿಷ್ಟು ತೋಟಗಾರಿಕಾ ಬೆಳೆಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬಹುದಲ್ಲ? ಹೌದು ಸರ್. ಅಂದ್ರೆ ಹಣ್ಣು ಹಂಪಲ ಕೊಡಬೇಕು, ಪರಿಸರಕ್ಕೂ ಕೂಡ ಅನುಕೂಲ ಆಗಬೇಕು, ಮಣ್ಣಿನ ಸಂರಕ್ಷಣೆ ಆಗಬೇಕು, ಗಿಡಗಳು ಅಂದ್ರೆ ಅಲ್ಲಿ ಪಕ್ಷಿಗಳು ಬಂದು ಕೂಡುವಂಗಿರ್ಬೇಕು, ಗೂಡು ಕಟ್ಟುವಂಗಿರ್ಬೇಕು, ಇಂಥವೆಲ್ಲಾನು ಗಮನಿಸಬೇಕು ಅಲ್ವಾ? ಹೌದು ಸರ್. ಅದನ್ನ ನಾವು ಕೃಷಿ ತೋಟಗಾರಿಕೆ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಕೃಷಿ ಬೆಳೆಗಳ ಜೊತೆ ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದಾಗ, ಉದಾಹರಣೆಗೆ ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ನಾವು ಅಲ್ಪಾವಧಿ ಮಾವು, ಸಪೋಟ, ರಾಮ್ಫಲ, ರಬ್ಬರು, ಗೋಡಂಬಿ, ಕಾಫಿ ಇತ್ಯಾದಿ ಬೆಳೆಗಳನ್ನು ನಾವು ಈ ಕೃಷಿ ಬೆಳೆಗಳ ಜೊತೆ ಬೆಳೆದಾಗ ಅದನ್ನ ಕೃಷಿ ತೋಟಗಾರಿಕೆ ಬೆಳೆ ಅಂತೇಳಿ ನಾವು ಕರಿಬಹುದು. ಈಗ ಇಂತಹ ಗಿಡಗಳನ್ನ ಇಡೀ ಬೆಳೆಯಾಗಿ ನಾವು ಬೆಳೆಯಲ್ಲ, ಕೃಷಿ ಜೊತೆಗೆ ಬೆಳೆಯುವಂತವು ಹೌದಲ್ಲ? ಹೌದು. ನಾವು ಅನೇಕ ಆಹಾರ ಧಾನ್ಯದ ಬೆಳೆಗಳನ್ನ, ಬೇಳೆಕಾಳುಗಳನ್ನ, ಎಣ್ಣೆ ಕಾಳುಗಳನ್ನ ಇಂಥವೆಲ್ಲಾನು ಹಾಕಿರ್ತೀವಿ. ಅವಕ್ಕೇನು ತೊಂದರೆ ಆಗಲ್ದಂಗೆ ಇವುಗಳನ್ನ ಆಯ್ಕೆ ಮಾಡಿಕೊಂಡು ನಾಟಿ ಮಾಡಬೇಕು. ಹಾಗಾದ್ರೆ ಎಲ್ಲಿ ನಾಟಿ ಮಾಡಬೇಕು, ಹೇಗೆ ಮಾಡಬೇಕು? ನಾಟಿ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಇದನ್ನ ಬದುಗಳಲ್ಲಿ ಕೂಡ ನಾವು ಮರಗಳನ್ನ ಆಯ್ಕೆ ಮಾಡ್ಕೋಬಹುದಾಗತ್ತೆ. ಜೊತೆಗೆ ಬೌಂಡರಿ ಪ್ಲಾಂಟಿಂಗ್, ಬದುಗಳಲ್ಲಿ ನಾವು ಸಾಲು ಮರಗಳನ್ನು ಬೆಳೆಸುವ ಪದ್ಧತಿಗೆ ನಾವು ಬಂಡ್ ಪ್ಲಾಂಟಿಂಗ್ ಅಂತ ಹೇಳಿ ಕರಿತೀವಿ. ಇದರ ಮುಖ್ಯ ಉದ್ದೇಶ ಮೇವು, ದಿಮ್ಮೆ, ಸೌದೆ ಹಾಗೂ ಗಾಳಿ ತಡೆಯುವುದಕ್ಕಾಗಿ ನಾವು ಈ ಬದುಗಳ ಮೇಲೆ ಮರಗಳನ್ನು ನೆಡಲಾಗುತ್ತದೆ. ಅದೇ ರೀತಿ ಈ ಜಮೀನಿನ ಸುತ್ತ ಮರಗಳನ್ನು ನೆಡುವುದು, ಇದನ್ನ ನಾವು ಬೌಂಡರಿ ಪ್ಲಾಂಟಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಬಹು ಉಪಯೋಗಿ ಮರಗಳಾದಂತಹ ಡೇರಿಕಡಿ ಇರಬಹುದು, ತೊಗಚೆ ಇರಬಹುದು, ಕ್ಯಾಲಿಯಾಂಡ್ರ ಇರಬಹುದು, ಇವು ವಾತಾವರಣದ ಸಾರಜನಕವನ್ನು ಹೀರಿಕೊಂಡು ಭೂಮಿಯ ಫಲವತ್ತತೆ ಹೆಚ್ಚಿಸುವುದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ದುಂಡಗ ಸುತ್ತುಕೊಳೆ ಅಂತ ಹೇಳಿದ್ರೆ ಅಲ್ಲ? ಹೌದು ಸರ್, ಅದು ಬೌಂಡರಿ ಪ್ಲಾಂಟಿಂಗ್. ಬೌಂಡರಿ ಪ್ಲಾಂಟಿಂಗ್ ಅಂತ ಹೇಳಿದ್ರೆ ಈಗ ಸೂರ್ಯನ ಬೆಳಕು ನಮ್ಮ ಬೆಳೆಗಳಿಗೆ ಸಿಗಲಿಲ್ದಂಗಾಯ್ತು ಅಂತೇಳಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಸೂರ್ಯನ ಬೆಳಕು ನಮ್ಮ ಬೆಳೆಗಳಿಗೆ ಸಿಕ್ಕಾಗ ಮಾತ್ರ ಅಲ್ಲಿ ಆಹಾರ ಉತ್ಪಾದನೆ ಆಗತ್ತೆ, ಬೆಳೆಗಳಲ್ಲಿ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯ ಬೆಳೆಗೆ ತೊಂದರೆ ಆಗಲ್ದಂಗ ಮಾಡಬೇಕಾಗಿತ್ತು ಅಂದ್ರೆ ಅಂತರವನ್ನ ಜಾಸ್ತಿ ಇಟ್ಟು ಹಂಗೇನು ಮಾಡೋದು ಹೇಗೆ? ಹೌದು ಸರ್, ನಾವು ಈ ಕೃಷಿ ಅರಣ್ಯದಲ್ಲಿ ಮಿನಿಮಮ್ ಕನಿಷ್ಠ 8-10 meters ಸಾಲಿನಿಂದ ಸಾಲಿಗೆ ನಾವು ಅಳವಡಿಸ್ಕೋಬೇಕಾಗತ್ತೆ. ಹಾಗೂ ಈ ಜಮೀನಿನ ಸುತ್ತ ನೆಡುವುದಾದರೆ 1-2 meters ಅಂತರ ಕಾಪಾಡ್ಕೋಬೇಕಾಗತ್ತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಿಟ್ಟರು ಪರವಾಗಿಲ್ಲ ಅಲ್ವಾ? ಪರವಾಗಿಲ್ಲ ಸರ್, ಅದು ಉದ್ದೇಶಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಆದ್ರೂ ಬಿಡಬಹುದು. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರೈತರು ಗಿಡಗಳನ್ನು ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಅದ್ರ ಕೆಳಗೆ ಯಾವ ಬೆಳೆನೂ ಬೆಳೆಯಲ್ಲ, ಹಾಗಾಗಿ ಅಷ್ಟೆಲ್ಲ ನಮಗೆ ಇರುದ ಸ್ವಲ್ಪ ಜಮೀನು, ಆ ಬೆಳೆಯನ್ನು ಹಾಕೊಂಡು ಕುಂತೀವಿ ಅಂತೇಳಿದ್ರೆ ನಮ್ಮ ಬೆಳೆ ಮುಖ್ಯ ಬೆಳೆಗೆ ತೊಂದರೆ ಆಗತ್ತೆ ಅಂತೇಳಿಂತಾರೆ. ಏನಂತೀರಿ ಇಲ್ಲಿ, ಏನ್ ಮಾಡಬಹುದು? ಯಾವ ಈಗ ಬೆಳೆ ಮತ್ತು ಬೆಳೆ ಪದ್ಧತಿಗೆ ನಾವು ಹೋಲಿಸಿದ್ರೆ ಈ ಕೃಷಿ ಅರಣ್ಯ ಪದ್ಧತಿಯಿಂದ ಆದಾಯ ಹೆಚ್ಚಾಗಿ ಬಂದಿರುವುದು ನಮ್ಮ ಸಂಸದೆಯ ಮೂಲಕ ಕಂಡು ಬಂದಿದೆ ಸರ್. ಈ ಮಲೆನಾಡು ಪ್ರದೇಶಕ್ಕೆ ಕೃಷಿ ಅರಣ್ಯ ತೋಟ ಹುಲ್ಲುಗಾರಿಕೆ ಪದ್ಧತಿ ಅಂತೇಳಿ ನಾವು ಶಿಫಾರಸು ಮಾಡ್ತಾ ಇದೀವಿ. ಈ ಪದ್ಧತಿಯಲ್ಲಿ 10 meters ಅಂತರದಲ್ಲಿ ಇಳುಕಲ್ಲಿಗೆ ಅಡ್ಡಲಾಗಿ ನಾವು ಈ ಚಿಕ್ಕ ಗಿಡಗಳನ್ನು ಬೆಳೆದು 2 ಗಿಡಗಳ ನಡುವೆ 3 ಸಾಗುವಾನಿ ಗಿಡಗಳನ್ನು ನೆಡಬೇಕು. ಈ ಪದ್ಧತಿಯಲ್ಲಿ ಈ ಗಿಡಗಳ 2 ಸಾಲುಗಳ ಮಧ್ಯದಲ್ಲಿ 6-7 ವರ್ಷದವರೆಗೆ ಆಯಾ ಪ್ರದೇಶಕ್ಕೆ ಸೂಕ್ತವಾದ ಕೃಷಿ ಬೆಳೆಗಳನ್ನು ಬೆಳೆಯಬೇಕು. ಗಿಡಗಳ ಸಾಲುಗಳ ಬದಿಯ ಉದ್ದಕ್ಕೂ ಈ ಮೇವಿನ ಬೆಳೆಗಳಾದಂತಹ ಗಿನಿ ಹುಲ್ಲು, ಕೋತ್ರಿ ಇತ್ಯಾದಿ ಹುಲ್ಲುಗಳನ್ನು ಬೆಳೆಯಬೇಕು. ಚಿಕ್ಕ ಗಿಡ ಬದಿಯಲ್ಲಿ ಎರಡು ಸಾಗುವಾನಿ ಗಿಡಗಳನ್ನು 8-10 ವರ್ಷಗಳ ನಂತರ ಎಳೆಗಳ ಸಲುವಾಗಿ, ಅಂದ್ರೆ ಪೋಲ್ಸ್ ಅಂತೀವಲ್ರಿ, ಅದರ ಸಲುವಾಗಿ ಕಟಾವು ಮಾಡಬೇಕು. ಮಧ್ಯದ ಸಾಗುವಾನಿಯನ್ನು ನಾವು ದೆಮ್ಮೆ ಸಲುವಾಗಿ ಬಿಡಬೇಕು. ಇದರಿಂದ ಇಡಿಯಾಗಿ ಬೆಳೆಯುವುದಕ್ಕಿಂತ, ಅಂದ್ರೆ ಬೆಳೆ ಮತ್ತು ಬೆಳೆ ಪದ್ಧತಿಯಾಗಿ ಬೆಳೆಯುವುದಕ್ಕಿಂತ ಈ ಕೃಷಿ ಅರಣ್ಯ ಪದ್ಧತಿ ಬೇಸಾಯ ಪದ್ಧತಿ ಹೆಚ್ಚು ಲಾಭದಾಯಕ ಅಂತೇಳಿ ನಾವು ಈ ಮೂಲಕ ತಿಳಿಸಬಹುದಾಗಿದೆ. ಅಂದ್ರೆ ನಾವು ಯಾವ್ಯಾವ ಕಾರಣಕ್ಕಾಗಿ ಬೆಳೆಗಳನ್ನ ಬೆಳಿತೀವಿ ಅನ್ನೋದು ತೀರ್ಮಾನ ಮುಂಚೆನೆ ಮಾಡಬೇಕು ಅಲ್ವಾ? ಹೌದು ಸರ್. ಈಗ ಹೊಲ ಒಂದ್ ಸ್ವಲ್ಪ ದೊಡ್ಡದಿದೆ ಅಂತೇಳಂದಾಗ ಮಧ್ಯೆ ಮಧ್ಯೆ ಕೂಡ ಬದು ಹಾಕಿರ್ತೀವಿ, ಆ ಬದುವಿನಲ್ಲಿ ಮೇವು ಹಾಕೋದು ಒಳ್ಳೇದು, ಇಂತ ಬಹು ವಾರ್ಷಿಕ ಅರಣ್ಯ ಬೆಳೆಗಳನ್ನ ಹಾಕೋದು ಒಳ್ಳೇದು ಹೇಗೆ ಅಂತ? ಬದುಗಳ ಮಧ್ಯೆ ಸರ್ ಈ ಬಹು ಉಪಯೋಗಿ ಮರಗಳ ಜೊತೆ ಈ ಮೇವಿನ ಬೆಳೆಗಳಾದಂತಹ ಕ್ಯಾಲಿಯಾಂಡ್ರ ಇರ್ಬೋದು, ಚೊಗಚ ಇರ್ಬೋದು, ಅದನ್ನ ನಾವು ಈ ಅರಣ್ಯ ಹುಲ್ಲುಗಾವಲು ಪದ್ಧತಿ ಅಂತ ಅದನ್ನ ಅಳವಡಿಸ್ಕೊಂಡ್ರೆ ನಾವು ಈ ಭೂಮಿಯ ಫಲವತ್ತತೆ ಕಾಪಾಡೋದ್ರಲ್ಲದೆ ಮಣ್ಣಿನ ಸಂರಕ್ಷಣೆ ಕೂಡ ಮಾಡ್ಕೋಬಹುದಾಗಿದೆ. ಇನ್ನೊಂದು, ರೈತರು ಏನ ಯಾಕೆ ಹಿಂಜರಿತಾರ ಅಂತ ಹೇಳಿದ್ರೆ, ಈಗ ನಾವು ಗಿಡ ಹಾಕಿದ್ವು ಅಂದ್ರೆ ಯಾವ ಕಾಲಕ್ಕೆ ಬರ್ತಾವೋ ಏನು, ಅವ್ನ ಏನ್ ಹಾಕಿ ಏನ್ ಮಾಡೋದು, ಅದು ನಮ್ ಕಣ್ಣಿಗೆ ನೋಡಕ್ ಆಗಲ್ಲ, ಏನು ಇಲ್ಲ, ಅದನ್ನ ಯಾಕೆ ಹಾಕ್ಬೇಕು ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ? ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ ಸರ್, ಇತ್ತೀಚೆಗೆ ಕೆಲವು ಬಹು ಉಪಯೋಗಿ ಮರಗಳಲ್ಲೇ ಕೆಲವು ಶಾರ್ಟ್ ರೊಟೇಷನ್ ಟ್ರೀ ಸ್ಪೀಸೀಸ್ ಅಂತ ಹೇಳಿ ಬಂದಿದ್ದಾವೆ. ಮಹಾಗನಿ ಆಗಿರ್ಬಹುದು, ಹೆಬ್ಬೇವು ಆಗಿರ್ಬಹುದು, ಇಂಥವು ಒಂದು 8-10 ವರ್ಷಗಳಲ್ಲಿ ಕಟಾವಿಗೆ ಬರ್ತವೆ. ಇಂಥ ಮರಗಳನ್ನು ಬೆಳೆಯೋದಾದ್ರೆ ನಾವು ರೈತರಿಗೆ ಒಂದು ಲಾಭದಾಯಕ ತರುವಂತದ್ರಲ್ಲಿ ಸಂಶಯ ಇಲ್ಲ. ಇನ್ನೊಂದು ಪ್ರಶ್ನೆ ಏನು ಅಂತೇಳಂದ್ರೆ, ಈಗ ನಾವು ಈ ಅರಣ್ಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂತೀವಲ್ಲ, ಒಂದೇ ತೆರನಾದದ್ದು ಇರಬೇಕು ಅಥವಾ ವಿಭಿನ್ನವಾಗಿರ್ಬೇಕು ಹೇಗೆ? ಬರೇ ತೇಗ ಬೆಳೆಯೋದು ಇಲ್ಲ ಬರೇ ಕ್ಯಾಲೆಂಡರ್ ಬೆಳೆಯೋದು, ಬರೇ ಮಾವು ಬೆಳೆಯೋದು, ಹಿಂಗೆಲ್ಲ ಮಾಡ್ತಾರೆ? ಮಿಕ್ಸ್ಡ್ ಪ್ಲಾಂಟೇಶನ್ ಇದ್ರೆ ಒಳ್ಳೇದು ಸರ್. ಮೇವಿನ ಬೆಳೆಗಳಲ್ಲಿ ಬಹುವಾರ್ಷಿಕ ಬೆಳೆಗಳು ಜೊತೆಗೆ ನಾವು ಕೃಷಿ ಬೆಳೆಗಳನ್ನು ಬೆಳೆದ್ರೆ ನಮಗೆ ಹಂತ ಹಂತವಾಗಿ ಆದಾಯ ಬರುವುದರಲ್ಲಿ ಈ ಕೃಷಿ ಬೆಳೆಗಳಾಗಿರ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಲಾಭದಾಯಕವಾಗಿರುತ್ತೆ. ನಿಸರ್ಗ ಕೂಡ ವೈವಿಧ್ಯತೆಯನ್ನು ಬಯಸುತ್ತಲ್ಲ? ಹೌದು ಸರ್. ಹಂಗಾಗಿ ನಿಸರ್ಗಕ್ಕೆ ಪೂರಕವಾಗಿ ಬೆಳೆಯುವುದಂದ್ರೆ ಬೆಳೆ ವೈವಿಧ್ಯತೆಯನ್ನು ತರುವುದು. ಹೌದು ಸರ್. ಮತ್ತೆ ಇಂತ ಗಿಡಗಳನ್ನ ಆಗಾಗ ಸವರುವುದು ಅಂತವೇನು ಮಾಡ್ಬೇಕಾಗತ್ತ? ಮಾಡ್ಬೇಕಾಗತ್ತೆ ಸರ್. ಅದನ್ನ ನಾವು ಪ್ರೂನಿಂಗ್ ಅಂತೇಳಿ ಕರಿತೇವೆ. ಈಗ ಅತಿ ಹೆಚ್ಚಾಗಿ ಮಳೆ ಬೀಳುವ ಪ್ರದೇಶದಲ್ಲಿ ತೇಗವನ್ನು ಪ್ರಾರಂಭಿಕವಾಗಿ 2x2 ಮೀಟರ್ ಅಂತದ್ರಲ್ಲಿ ಬೆಳೆದಾಗ ತದನಂತರ ಅದು 2ನೇ ವರ್ಷಕ್ಕೆ ಅಥವಾ 5ನೇ ವರ್ಷಕ್ಕೆ ಅದನ್ನ ಮೊದಲ ಹಂತದ ವಿರಳೀಕರಣ ಅಂತೇವೆ, ಥಿನ್ನಿಂಗ್ ಅಂತೇವೆ. ಮಾಡುವುದರಿಂದ ಅಂದ್ರೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ತೆಗೆಯೋದು ಸರ್. ಆ ರೀತಿ ಮಾಡುವುದರಿಂದ ನಾಟದ ಒಂದು ಗಾತ್ರ ಘನಫಲ ಏನಂತ ಜಾಸ್ತಿ ಆಗುತ್ತೆ. ಈ ರೆಂಬೆ ಕೊಂಬೆಗಳು ಬರ್ತಾವಲ್ಲ, ಅವನ್ನು ಸವರಬೇಕಾ? ಹಾ ಹೌದು ಸರ್. ಕಾಲಕ್ರಮೇಣವಾಗಿ ರೆಂಬೆ ಕೊಂಬೆಗಳನ್ನು ಸವರ್ತಾ ಇದ್ರೆ ಒಳ್ಳೇದು ಸರ್. ಆ ರೆಂಬೆ ಕೊಂಬೆಗಳನ್ನು ಸವೆದಾಗ ಕೆಲವು ಆ ಎಲೆಗಳು ಭೂಮಿಯ ಫಲವತ್ತತೆ ಹೆಚ್ಚುದರಲ್ಲಿ ಪಾತ್ರ ವಹಿಸುತ್ತಂತೆ. ಮತ್ತೆ ಸವರ್ಬೇಕಾದಾಗೂ ಕೂಡ ಕೆಲವೊಂದಿಷ್ಟನ್ನ ಗಮನಿಸಬೇಕು. ಜಾಸ್ತಿ ಸವರಿದ್ವಿ ಅಂತ ಹೇಳಿದ್ರೆ ಅದರ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ, ಬೆಳೆ ಕುಂಠಿತಗೊಳ್ಳುತ್ತೆ ಅಲ್ಲ? ಸವರ್ಬೇಕಾದ್ರೆ ಸರ್ ಯಾವ ಗಿಡ ಇದೆ ಅಂತೇಳಿ ನಾವು ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಕೆಲವು ನಿತ್ಯ ಹರಿದ್ವರ್ಣನೋ ಅಥವಾ ಡಿಸಿಡಿಸ್ ಎಲೆ ಉದುರುವ ಮರನೋ ಅಂತವು ನಾವು ವಿಂಗಡಿಸಿ ಅದನ್ನ ಕಾಲಕ್ಕನುಗುಣವಾಗಿ ನಾವು ಈ ರೆಂಬೆ ಕೊಂಬೆಗಳನ್ನು ಸವರಬೇಕಾಗುತ್ತೆ. ಹಾಗಾಗಿ ನಮ್ಮ ಬೆಳೆಗೆ ಏನು ತೊಂದರೆ ಆಗಲ್ದಂಗೆ ನೋಡ್ಕೊಳ್ಳಿಕ್ಕೆ ಅದನ್ನೆಲ್ಲ ಮಾಡಬೇಕು ಅಲ್ವಾ? ಹೌದು ಸರ್. ಅದ್ರ ಬೇರುಗಳು ನಮ್ಮ ಜಮೀನ್ ಕಡೆ ಒಳಗಡೆ ಬರಬಾರ್ದು, ನಾವು ಬಿತ್ತುವಾಗ ಬೆಳೆಯುವಾಗ ಕುಂಟಿ ಹಾಕುವಾಗ ಒಡ್ ಬರಬಾರ್ದು ಅಂತ ಹೇಳಿದ್ರೆ ಏನ್ ಮಾಡಬಹುದು ಇಲ್ಲಿ? ಬಹುಮುಖ್ಯವಾಗಿ ನಾವು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಡೀಪ್ ರೂಟೆಡ್ ಅಂತೀವಲ್ ಸರ್, ಅದನ್ನ ಯಾವುದೇ ಒಂದು ಬಹು ಉಪಯೋಗಿ ಮರ ಆಳವಾಗಿ ಅಂದ್ರೆ ನಾವು ಕೃಷಿ ಬೆಳೆಗೆ ಯಾವುದೇ ರೀತಿಯ ಒಂದು ಸ್ಪರ್ಧೆ ಮಾಡಲಾರ್ದಂಗೆ ಅಂತ ಬಹು ಉಪಯೋಗಿ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಥವಾ ಒಂದು ವೇಳೆ ಈ ಲ್ಯಾಟ್ರಲ್ ರೂಟ್ ಅಂತಿರುವ ಕೆಲವು ಬಹು ಉಪಯೋಗಿ ಮರಗಳಿದ್ದಲ್ಲಿ ನಾವು ಕಾಲಕ್ರಮೇಣವಾಗಿ ಟ್ರೆಂಚಿಂಗ್ ಮಾಡ್ತಾ ಇದ್ರೆ ಅದು ಕೃಷಿ ಬೆಳೆಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಆ ರೀತಿ ಗುಂಡಿ ತೋಡಿದ್ರೆ ಅಥವಾ ಟ್ರೆಂಚಿಂಗ್ ಅಂತ ಹೇಳಿದ್ರೆ ಟ್ರೆಂಚಿಂಗ್ ಅಂತ ಗಿಡದಿಂದ ಎಷ್ಟು ದೂರದಲ್ಲಿ ಇರಬೇಕು ಅದು? ಒಂದ್ 2-3 ಮೀಟರ್. 3 ಮೀಟರ್ ತನಕ ಬಿಡ್ಕೋಬೇಕು ಅಲ್ವಾ? ಹೌದು ಸರ್. 3 ಮೀಟರ್ ತನಕ ನಾವು ಮತ್ತೆ ಅಲ್ಲಿ ಏನ್ರ ಬೆಳೆ ಹಾಕ್ಬೋದಾ? ಹೌದು ಸರ್. ಯಾವುದು ಈ ನೆರಳಾಶ್ರಿತದಲ್ಲಿ ಬರುವಂತಹ ಕೆಲವು ಬೆಳೆಗಳನ್ನು ನಾವು ಬೆಳಿಬಹುದು. ತಾವು ಏನ್ ಶಿಫಾರಸು ಮಾಡ್ತೀರಿ? ಶುಂಠಿ ಆಗಿರ್ಲಿ, ಅರಿಶಿನ ಆಗಿರ್ಲಿ, ಕೆಲವು ಔಷಧ ಸಸ್ಯಗಳಾಗಿರ್ಲಿ ಅಂತವನ್ನು ನಾವು ಈ ಒಂದು ಮಾದರಿಯಲ್ಲಿ ಬೆಳಿಬಹುದಾಗಿದೆ. ಮತ್ತೆ ಅನೇಕ ಬಳ್ಳಿ ತರಕಾರಿನೂ ಹಾಕಬಹುದು. ಹೌದು, ಹೂವಿನ ಗಿಡ ಬೆಳಿಬಹುದು. ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಕೂಡ ನಾವು ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಬಹುದಾಗಿದೆ. ಈಗ ಟ್ರೆಂಚ್ ಹೊಡಿತೀವಲ್ಲ, ಅದನ್ನ ನಿರ್ವಹಣೆ ಮಾಡ್ತಾ ಇರಬೇಕು ಅಂತೇಳಿ, ಹೇಗೆ ನಿರ್ವಹಿಸಬೇಕು ಅದನ್ನ? ಅಂದ್ರೆ ಅದನ್ನ ಕಾಲಕ್ರಮೇಣವಾಗಿ ರೂಟು ಬೇರು ಯಾವ ರೀತಿ ಬಂದಿರತ್ತಲ್ಲ, ಕ್ರಮೇಣವಾಗಿ ಅದನ್ನ ಒಂದು ಸಲ ತೆಗೆದುಬಿಟ್ಟು ಅದನ್ನ ಕ್ರಮೇಣವಾಗಿ ಮುಚ್ಚಿ ತದನಂತರ ಯಾವ ಕೃಷಿ ಬೆಳೆಗಳನ್ನು ನಾವು ಅದರ ಮೇಲೆ ಬೆಳಕಬಹುದಾಗಿದೆ. ಮತ್ತೆ ಅಲ್ಲಿ ನೀರು ಇಂಗಿಸ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ರೆ ಒಂದು, ಮತ್ತೆ ಸಾವಯವ ಪದಾರ್ಥಗಳನ್ನು ಅದರಲ್ಲೇ ತುಂಬಿದ್ರೆ ಎರಡು, ಮತ್ತೆ ಇಲ್ಲಿರ್ತಕ್ಕಂಥ ತೇವಾಂಶ ಆಗ್ಬೋದು, ಗೊಬ್ಬರ ಆಗ್ಬೋದು, ನಮ್ಮ ಬೆಳೆಗಳಿಗೆ ಬಳಸ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇಂಥ ಪ್ಲಾನ್ಗಳನ್ನು ಮಾಡಿದ್ರೆ ಹೇಗೆ? ಅದು ತುಂಬಾ ಉತ್ತಮವಾದ ಒಂದು ಪದ್ಧತಿ ಸರ್. ಅದು ಭೂಮಿಯ ಫಲವತ್ತತೆ ಹೆಚ್ಚಿಸುವುದರಲ್ಲದೆ ಈ ಬೆಳೆಗಳನ್ನು ಕೂಡ ಇಳುವರಿಯಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಲ್ವಾ? ಈಗ ಮಳೆ ಜಾಸ್ತಿ ಬಂತು, ಆ ಸಂದರ್ಭದೊಳಗೆ ನಮಗೆ ನೀರು ಹಿಡಿದು ಇಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇರ್ತೀವಿ. ಈ ರೀತಿ ಟ್ರೆಂಚ್ಗಳನ್ನು ಮಾಡಿದಾಗ ನೀರು ಅಲ್ಲೇ ನಿಲ್ಲುತ್ತೆ ಮತ್ತೆ ಅಲ್ಲೇ ಹಿಂಗ್ ಬಿಡುತ್ತೆ ಅಲ್ವಾ? ಹೌದು ಸರ್. ಇದು ಯಾವ ಒಂದು ಇಳಿಜಾರು ಪ್ರದೇಶಕ್ಕೆ ಸೂಕ್ತವಾದ ಒಂದು ಕೃಷಿ ಅರಣ್ಯ ಪದ್ಧತಿ ಅಂತ ಹೇಳಬಹುದು. ಈವನ್ ಸಮತಟ್ಟಾಗಿರುವಲ್ಲಿ ಕೂಡ ಟ್ರೆಂಚ್ ಹೊಡಿಬೇಕು, ಯಾಕಂದ್ರೆ ಬೇರ್ ಬರಬಾರ್ದು ಅನ್ನೋ ಉದ್ದೇಶ ನಮ್ದು. ಹೌದೌದು ಸರ್. ಸೊ ಹಂಗಾಗಿ ಅಲ್ಲಿ ಅದರಲ್ಲಿ ಸಾವಯವ ಪದಾರ್ಥವನ್ನ ಏನೇನೋ ನಮ್ಮ ಕೃಷಿ ತ್ಯಾಜ್ಯಗಳು ಬರ್ತವೋ ಅಲ್ಲೇ ಹಾಕಿಬಿಡ್ಬೋದು ಅಲ್ವಾ? ಆ ರೀತಿ ಮಾಡೋದ್ರಿಂದ ತೇವಾಂಶನೂ ನಮ್ಗೆ ಬಹಳ ಸಿಗುತ್ತೆ, ಬೇಲಿ ಬೆಳೆಗಳಿಗೂ ಸಿಗುತ್ತೆ, ಅರಣ್ಯ ಬೆಳೆಗಳಿಗೂ ಸಿಗುತ್ತೆ, ನಮ್ಮ ಮುಖ್ಯ ಬೆಳೆಗಳಿಗೂ ಕೂಡ ತೇವಾಂಶ ಹೆಚ್ಚು ದಿನಗಳವರೆಗೆ ಸಿಗುತ್ತೆ ಅಲ್ವಾ? ಹೌದು ಸರ್. ಅದರಲ್ಲಿ ಒಟ್ಟಾರೆ ಏನ್ ಹೇಳ್ತೀರಿ, ಇಂಥ ಒಂದು ಕೃಷಿ ಜೊತೆಗೆ ಅರಣ್ಯ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಯೋದ್ರ ಬಗ್ಗೆ? ಹೌದು ಸರ್, ಒಟ್ಟಾರೆ ಹೇಳೋದಾದ್ರೆ ಈ ಕೃಷಿ ಅರಣ್ಯ ಪದ್ಧತಿಯಿಂದಾಗ ಕೆಲವು ಅದೃಶ್ಯ ಲಾಭಗಳು ಅಂತ ಹೇಳ್ತೀವಲ್ಲ ಸರ್, ನಮ್ಗೆ ಗೊತ್ತಿಲ್ಲದೆ ಸಿಗುವಂತ ಲಾಭಗಳು. ಸುಸ್ಥಿರ ಕೃಷಿಗೆ ಒಂದು ಲಾಭದಾಯಕವಾಗಿ, ಯಾಕಂದ್ರೆ ನಾವು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಹು ಉಪಯೋಗಿ ಮರಗಳನ್ನು ಈ ಬದುಗಳ ಮೂಲಕ ಬೆಳೆಸ್ಕೊಂಡ್ರೆ ಆದಾಯ ವರ್ಷ ಪೂರ್ತಿ ಹಾಗೂ ಭೂಮಿಯ ಹಾಗೂ ಸಂಪನ್ಮೂಲಗಳ ಸುಸ್ಥಿರಕ್ಕೆ ಬಳಕೆಯಲ್ಲಿ ತುಂಬಾ ಪಾತ್ರ ವಹಿಸುತ್ತದೆ. ಜೊತೆಗೆ ಅರಣ್ಯದ ಮೇಲಿನ ಒತ್ತಡ ಕಡಿಮೆ ಮಾಡುವ ಈ ಅರಣ್ಯೇತರ ಪ್ರದೇಶಗಳಲ್ಲಿ ಬಹು ಉಪಯೋಗಿ ಮರಗಳನ್ನು ಬೆಳೆಸುವುದರಿಂದ ಅರಣ್ಯದ ಮೇಲೆ ಇರುವ ಒತ್ತಡವು ಕಡಿಮೆ ಆಗುತ್ತದೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಆಗುತ್ತದೆ ಹಾಗೂ ಭೂಮಿಯ ಫಲವತ್ತತೆ ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀರಿನ ಸಂರಕ್ಷಣೆ, ಈಗಾಗಲೇ ತಾವು ಅದರ ಬಗ್ಗೆ ಹೇಳಿದ್ರಿ, ತೇವಾಂಶದ ಸಂರಕ್ಷಣೆ, ಮಣ್ಣಿನ ಗುಣರಚನೆ ಸುಧಾರಣೆ, ಕೃಷಿ ಬೆಳೆಗಳ ರಕ್ಷಣೆ, ಜೀವ ವೈವಿಧ್ಯತೆ ಸಮತೋಲನ ಕಾಪಾಡಿಕೊಳ್ಳುವುದು, ಇವೆಲ್ಲ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ರೆ ಈ ಸದೃಶ್ಯ ಲಾಭಗಳು ಅಂದ್ರೆ ಹಸಿರೆಲೆ ಗೊಬ್ಬರ ನೀಡುತ್ತದೆ ಕೃಷಿ ಅರಣ್ಯದಿಂದ. ಈ ಕೃಷಿ ಅರಣ್ಯದಲ್ಲಿ ಈ ಹಸಿರೆಲೆ ನೀಡುವಂತ ಕೆಲವು ಗಿಡಗಳಾದಂತಹ ಗಿರಿಕಿಡಿ ಇರಬಹುದು, ಅಂದ್ರೆ ಗೊಬ್ಬರ ಗಿಡ, ಚೊಗಚೆ, ಕ್ಯಾಲಿಯಾಂಡ್ರ, ಇವೆಲ್ಲ ಹಸಿರೆಲೆಗೆ ಸೂಕ್ತವಾದ ಮರಗಳು. ಮತ್ತೆ ಕೃಷಿ ಅರಣ್ಯದಿಂದ ಉರುವಲಿಗೆ ಏನ್ ಬೇಕಾಗಿರೋ ಕಟ್ಟಿಗೆಯನ್ನು ಅದನ್ನು ಪೂರೈಸಿಕೋಬಹುದು, ಮೇವು ಒದಗಿಸಬಹುದು, ಮರ ಮುಟ್ಟು, ಕೃಷಿ ಸಲಕರಣೆಗಳಿಗೆ ಹಾಗೂ ಈ ಕೃಷಿ ಅರಣ್ಯದಿಂದ ಹಣ್ಣು ಹಂಪಲುಗಳನ್ನು ನಾವು ಪಡೆಯಬಹುದಾಗಿದೆ. ಜೊತೆಗೆ ನಿರಂತರ ಹಾಗೂ ಅಧಿಕ ಆದಾಯ ನಾವು ಈ ಕೃಷಿ ಅರಣ್ಯ ಪದ್ಧತಿಯಿಂದ ಪಡೆಯಬಹುದಾಗಿದೆ. ಇದನ್ನು ಒಬ್ಬೊಬ್ಬರು ರೈತರು ಮಾಡಿದಕ್ಕಿಂತ ಎಲ್ಲಾ ರೈತರು ತಮ್ಮ ತಮ್ಮ ಭೂಮಿಯೊಳಗೆ ಮಾಡಿಕೊಂಡ್ರೆ ಅರಣ್ಯ ಸಂಪತ್ತು ಹೆಚ್ಚಾಗುತ್ತೆ, ವಾತಾವರಣದ ತೇವಾಂಶ ಕೂಡ ಸುಧಾರಣೆ ಆಗುತ್ತೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಲ್ವಾ? ಹೌದು ಸರ್. ನಂದನವನ ಅಂತೀವಿ ಆ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಏನು ದೊಡ್ಡ ಖರ್ಚಿಲ್ಲ, ಶ್ರಮ ಇಲ್ಲ, ಮನಸ್ಸಿದ್ರೆ ಸಾಕು ಅಲ್ವಾ? ಹೌದು ಸರ್, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟು ಎಷ್ಟು ಸಾಧ್ಯವಾದಷ್ಟು ಈ ಬಹು ಉಪಯೋಗಿ ಮಾರಿಗಳಾದಂತಹ ಕೆಲವು ನಮ್ಮ ಕೃಷಿ ವಲಯಕ್ಕೆ ಸೂಕ್ತವಾದ ಮರಗಿಡಗಳನ್ನು ನಮ್ಮ ಜಮೀನಿನ ಸುತ್ತನೋ ಅಥವಾ ಬೌಂಡ್ರಿ ಪ್ಲಾಂಟಿಂಗು ಅಥವಾ ಹಣ್ಣಿನ ಬೆಳೆಗಳನ್ನು ಜೊತೆಗೆ ಬೆಳೆದರೆ ರೈತರು ಆರ್ಥಿಕ ಆದಾಯವನ್ನು ಹೆಚ್ಚಿಸ್ಕೋಬಹುದಾಗಿದೆ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ ಡಾಕ್ಟರ್ ವೆಂಕಟೇಶ್ ಅವರೇ, ನಿಮ್ಮ ಅನೇಕ ಪ್ರಯೋಗಗಳನ್ನ ನೋಡಿದಿರಿ, ಅನೇಕ ತೋಟಗಳನ್ನ ನೋಡಿದಿರಿ, ಮತ್ತೆ ನೀವು ಕೂಡ ಮಾಡಿದಿರಿ. ಈ ನಿಟ್ಟಿನೊಳಗೆ ನಮ್ಮ ರೈತರು ಕೂಡ ಆಲೋಚನೆ ಮಾಡಲಿ, ಈಗ ಮುಂಗಾರು ಪ್ರಾರಂಭದ ಹಂತದಲ್ಲಿ ಈಗ ಮಳೆ ಬರ್ತಾ ಇದೆ, ತೇವಾಂಶ ಮಣ್ಣಿನಲ್ಲಿ ಸಿಗ್ತಾ ಇದೆ. ಈಗ ಸ್ವಲ್ಪ ಹೋಗಿ ಗಿಡ ನೆಟ್ಟುಬಿಟ್ರೆ ಸಾಕು, 4 ತಿಂಗಳ ನಿಸರ್ಗನ ನೋಡ್ಕೊಂಬಿಡುತ್ತೆ ಅದನ್ನ. ಈ ದಿಸೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿದ್ರೆ ಅದರಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆಲ್ಲ ಸಸಿಗಳನ್ನು ಕೊಡ್ತಾ ಇದಾರೆ. ಮತ್ತೆ RSPD ಅಂತ ಹೇಳಿ ಒಂದು ಯೋಜನೆ ಇದೆ, ನ್ಯಾಷನಲ್ ಬ್ಯಾಂಬೂ ಮಷೀನ್ ಅಂತ ಹೇಳಿ ಇದೆ ಒಂದು. ಈ ಒಂದು ವಿವಿಧ ಯೋಜನೆಗಳಲ್ಲಿ ರೈತರಿಗೆ ವಿವಿಧ ಸಸಿಗಳನ್ನು ನೀಡಿ ಮತ್ತೆ ಸಬ್ಸಿಡಿನೂ ಕೊಡ್ತಾ ಇದಾರೆ ಅಲ್ವಾ? ಹೌದು ಸರ್. ಇಷ್ಟೆಲ್ಲ ಅನುಕೂಲ ಇದಾವು ನಿಮಗೆ. ಧನ್ಯವಾದಗಳು ವೆಂಕಟೇಶ್ ಅವರೇ. ನಮಸ್ತೆ. ಧನ್ಯವಾದಗಳು ಸರ್. ಕೃಷಿ ಅರಣ್ಯ ಕುರಿತು ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಅರಣ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು HP ರಾಮಡ್ಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ರೈತರಿಗೆ ಸಲಹೆಗಳನ್ನು ಕೇಳೋಣ. ರಂಜಕ ಕರಗಿಸುವ ಜೈವಿಕ ಗೊಬ್ಬರದ ಬಳಕೆ. ರಂಜಕ ಕರಗಿಸುವ ಜೈವಿಕ ಗೊಬ್ಬರವು ರಾಸಾಯನಿಕ ಗೊಬ್ಬರಗಳಿಗೆ ಪೂರಕವಾಗಿದ್ದು ಎಲ್ಲಾ ಬೆಳೆಗಳಲ್ಲೂ ಇದನ್ನು ಬಳಸಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದ ಜೊತೆಗೆ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ಬಳಸುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಜೈವಿಕ ಗೊಬ್ಬರವನ್ನು 3 ವಿಧಗಳಲ್ಲಿ ಬಳಸಬಹುದು. ಮೊದಲಿಗೆ ಬೀಜೋಪಚಾರ. 1 ಎಕರೆಗೆ ಬೇಕಾಗುವಷ್ಟು ಬೀಜಗಳನ್ನು 200 ಗ್ರಾಂ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವಣದೊಂದಿಗೆ ಬೆರೆಸಿ ಬೀಜೋಪಚಾರ ಮಾಡಬೇಕು. ಬೀಜಗಳ ಗಾತ್ರವು ದೊಡ್ಡದಿದ್ದರೆ ಹೆಚ್ಚು ಜೈವಿಕ ಗೊಬ್ಬರವನ್ನು ಬಳಸಬಹುದು. ಉತ್ತಮ ಗುಣಮಟ್ಟದ ಅಂಟು 40% ಅಥವಾ ಬೆಲ್ಲದ ಪಾಕವನ್ನು ಅಂಟಿನ ದ್ರಾವಣವಾಗಿ ಉಪಯೋಗಿಸಬಹುದು. ಬೆಲ್ಲದ ಪಾಕವನ್ನು ತಯಾರಿಸಲು 200 ಗ್ರಾಂ ಬೆಲ್ಲವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸ್ವಲ್ಪ ಹೊತ್ತು ಕುದಿಸಿ ಪಾಕ ಮಾಡಿ ಆರಿಸಬೇಕು. ಬೀಜಗಳನ್ನು ಹರಡಿ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವಣವನ್ನು ಬೀಜಗಳ ಮೇಲೆ ಚಿಮುಕಿಸಿ ಸರಿಯಾಗಿ ಮತ್ತು ಸಮನಾಗಿ ಬೀಜದ ಮೇಲ್ಮೈಗೆ ಅಂಟುವಂತೆ ಜೈವಿಕ ಗೊಬ್ಬರವನ್ನು ಲೇಪನ ಮಾಡಬೇಕು. ನಂತರ ಸಸಿಗಳ ಬೇರುಗಳಿಗೆ ಉಪಚಾರ ಮಾಡುವುದು. ನಾಟಿ ಮಾಡುವ ವೇಳೆಗಳಲ್ಲಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಸಸಿಗಳ ಬೇರುಗಳಿಗೆ ಉಪಚರಿಸಿ ಬಳಸಬಹುದು. 1 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿ ನಾಟಿ ಮಾಡುವ ಸಸಿಗಳನ್ನು ಈ ದ್ರಾವಣದಲ್ಲಿ 5 ನಿಮಿಷಗಳ ಕಾಲ ಅದ್ದಿ ಇಟ್ಟು ನಂತರ ಆದಷ್ಟು ಬೇಗ ಬೆಳೆ ನಾಟಿ ಮಾಡಬೇಕು. ನಂತರ ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರದೊಂದಿಗೆ ಎಕರೆಗೆ 6-8 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು ಬೆರೆಸಿ ಬಿತ್ತನೆಗೂ ಮುಂಚೆ ಮಣ್ಣಿನಲ್ಲಿ ಬೆರೆಸಬೇಕು. ನಾಟಿ ಮಾಡುವಂತಹ ಬೆಳೆಗಳಲ್ಲಿ ನಾಟಿಯ ಸಾಲುಗಳಲ್ಲಿ ಹಾಕಬೇಕು. ಬೆಳೆಗಳಲ್ಲಿ ರಂಜಕ ಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಿಸುವ ಕ್ರಮಗಳು. ಸುಣ್ಣ ಅಥವಾ ಜಿಪ್ಸಂ ಬಳಕೆಯಿಂದ ಮಣ್ಣಿನ ರಸಸಾರವನ್ನು ತಟಸ್ಥವಾಗಿರುವಂತೆ ನೋಡಿಕೊಳ್ಳಬೇಕು. ಶಿಫಾರಸು ಮಾಡಿದ ಪೂರ್ತಿ ರಂಜಕವನ್ನು ಮೂಲ ಗೊಬ್ಬರವಾಗಿ ಒದಗಿಸಬೇಕಾಗುತ್ತದೆ. ರಂಜಕ ಗೊಬ್ಬರವನ್ನು ಎರಚುವುದಕ್ಕಿಂತ ಸಾಲುಗಳಲ್ಲಿ ಗಿಡದ ಬುಡದ ಹತ್ತಿರ ಹಾಕಿದರೆ ಇನ್ನೂ ಉತ್ತಮ. ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಕೊಟ್ಟಿಗೆ ಅಥವಾ ಎರೆಹುಳು ಹಾಗೂ ಸಾವಯವ ಗೊಬ್ಬರವನ್ನು ಕಾಲಕಾಲಕ್ಕೆ ನಿರಂತರವಾಗಿ ಹಾಕುತ್ತಿರಬೇಕು. ಜೈವಿಕ ಗೊಬ್ಬರವನ್ನು ಕೊಟ್ಟಿಗೆ ಅಥವಾ ಎರೆಹುಳು ಗೊಬ್ಬರದೊಂದಿಗೆ ಬೆರೆಸಿ ಬಳಸುವುದು ಅತ್ಯಂತ ಸೂಕ್ತ. ಜೈವಿಕ ಗೊಬ್ಬರವನ್ನು ಕೊಠಡಿಯ ತಾಪಮಾನದಲ್ಲಿ ಅಂದರೆ ಸುಮಾರು 25-28 ಡಿಗ್ರಿ ಸೆಲ್ಸಿಯಸ್ನಷ್ಟು ಶೇಖರಿಸಿಡಬೇಕು ಮತ್ತು ನೇರವಾಗಿ ಸೂರ್ಯನ ಕಿರಣಗಳು ಬೀಳದಂತೆ ನೋಡಿಕೊಳ್ಳಬೇಕು. ರಸಗೊಬ್ಬರ, ರಾಸಾಯನಿಕ, ಕೀಟನಾಶಕ, ಶಿಲೀಂಧ್ರನಾಶಕ ಇತ್ಯಾದಿಗಳಿಂದ ಜೈವಿಕ ಗೊಬ್ಬರವನ್ನು ದೂರವಿಡಬೇಕು. ಜೈವಿಕ ಗೊಬ್ಬರವನ್ನು ಉಪಯುಕ್ತ ಅವಧಿಯೊಳಗೆ ಬಳಸಬೇಕು, ಇಲ್ಲದಿದ್ದರೆ ನಂತರ ಇದರ ಉಪಯುಕ್ತತೆ

ತೆಂಗಿನ ತೋಟ ಚದುರಂಗ ದಾಟ ನವಿಲಾಟ ರನ್ನದ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಕೋಲು ಕೋಲ ನೀರ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಮಲ್ಲಯ್ಯನ ಮಾಡದಿ ಮರುಗಮ್ಮ ನೀರುವುದು ಕಲ್ಲು ಮೆಳ್ಳಗೆ ಕೈಲಾಸ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಕೋಲು ಕೋಲ ನೀರ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಕೋಲು ಕೋಲ ನೀರ ರನ್ನದ ಕೋಲು ಕೋಲ ನೀರ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ನೀರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡ್ದಿ ಮರುಗಮ್ಮ ಮಲ್ಲಯ್ಯ ನಾ ಮಡ್ದಿ ಮರುಗಮ್ಮ ನೀರುವುದು ಕಲ್ಲು ಮಳೆಗೆ ಕೈಲಾಸ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಲೇ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಶಿವ ನೀವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳೆವು ಮಾತಿ ಘಟ್ಟ ಮಲ್ಲಿಗೆ ಬೆಳವೋ ಮತಿಗಟ್ಟ ದೂರ ಮುಂದೆ ಬೈಲಾಗೆ ಬಿಟ್ರು ಪಾರುಚಯ್ಯ ಒಕ್ಕಾಲ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕರಂಬ ಚೊಕ್ಕ ಬೆಳ್ಳಿಲಿ ಮಕರಂಬ ಹಾಕಿದ ಕುದುರೆ ಹೊಕ್ಕಾವ ನಮ್ಮಿ ಪೌಜಿಗೆ ಆನೆ ಶೃಂಗಾರವಾಗಿ ಅಂಗಳಗೆ ಗೈದಾವೆ ಗೋಣು ಲಾಲಿಸಿ ಕರೆದಾವೆ ಜಾಣ ತಾನೇಕೆ ಹೊರಟಾವೆ ಲೋ ನಿನ್ನ ಗೋಣು ಲಾಲಿಸಿ ಕರೆದಾವೆ ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಶಿವ ನೀವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳೆವು ಮಾತಿ ಘಟ್ಟ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಮಲ್ಲಿಗೆ ಬೆಳವೋ ಮತಿವಟ್ಟ ದೂರ ಮುಂದೆ ಬೈಲಾಗೆ ಬಿಟ್ಟರು ಪರಿಚಯ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಶಿವನಿ ವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳೋ ಮಾತಿ ಘಟ್ಟ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಿಗೆ ಬೆಳವೋ ಮತಿಘಟ್ಟ ದೂರ ಮುಂದೆ ಬೈಲಾಗೆ ಬಿಟ್ರೆ ಪರಿಚಯ ಕೋಲು ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಒಕ್ಕಾಲ ಹುರ